ಹೆಚ್ಚಿ ಚಂದ ಕಿಚ್ಚಗಣನ ಮಾರಿ ನಡೆ ಕೆಣಕಿದ ಶಿವನಾಮಗಳ ದೊಡ್ಡವನ ಮೇಲೆ ನಡೆ ಕಳಿಗೋಪ ತನ ತನಂದಾರ ತಂದನಾನ ತರುಣನ ತನಂದಾರ ತಂದನಾನ ಒಳ್ಳೆ ಕೆಟ್ಟರ ಕೊಣ ಬೀಗ ಒಳ್ಳೆ ಕೆಡಬುದ್ದಿ ಬಂತೇನ ನೆಟ್ಟರ ಬಿದವಲ್ಲ ನಡ ನಿನ ಕಣ್ಣು ತನ ತನಂದಾರ ತಂದನಾನ ತರುಣನ ತನಂದಾರ ತಂದನಾನ ಒಳ್ಳೆ ನೆಟ್ಟಗ ಬಿದವಲ್ಲ ನಿನ ಕಣ್ಣ ಸಂಧಿಯ ಪಟ್ಟಣಕ್ಕೆ ಮಾರಿ ನಡೆ ಹೋಗುವಾಗ ಕಿಡಿಕಿಡಿ ಕಂಡ ನಡೆಕ್ಕೆದರೋತ ತನ ತನಂದಾರ ತಂದನಾನ ತರುಣನ ತನಂದಾರ ತಂದನಾನ ಕಿಡಕಿಡಿ ಕಂಡ ಕೆದರೋತ ಸಂಧಿಯ ಪಟ್ಟಣಕ್ಕೆ ಮಾರಿ ನಡೆ ಹೋಗುವಾಗ ತನ ತನಂದಾರ ತಂದನಾನ ತರುಣನ ತನಂದಾರ ತಂದನಾನ ಪಟ್ಟಣದೊಳಗಿರುವ ಪ್ರಜೆಗಳು ಮಾನಾಡಲ್ಲ ಕೆಟ್ಟವೆಂದು ಬಾಯ ನಡೆಬಿಡುತ್ತಾರೆ ನಿನಗೆ ತನಂದಾರ ತಂದನಾನ ತರುಣನ ತನಂದಾರ ತಂದನಾನ ಅಂತರಗಟ್ಟವ ನೀನು ಮಂತುರುಗಾತಿ ಕಾಣೆ ಮಂಟಮನ ಸಾಲ ನೋಡೆ ಗುಡಿಯಾಗೆ ತನ ತನಂದಾರ ತಂದನಾನ ತರುಣನ ತನಂದಾರ ತಂದನಾನ ಏ ಮಂಟಮದ ಸಾಲ ಗುಡಿಯ ಕ್ವಾಟಳ ಮಾರೆ ಮಂತ್ರ ಸಿವಾಗ ನಡೆತಲೆ ನೋವ ಮಾಯಾ ಸಂದ್ರದ ಮದಗದ ಏರಿ ಮೇಲೆ ಮಾಯಾ ಗಾವಾಗಿ ನಡೆದಾಳು ತರ ತನಂದಾರ ತಂದನಾನ ತರುಣನ ತನಂದಾರ ತಂದನಾನ ಪ್ರತಿಭವನ ತೀರ ಒಳ್ಳೆ ಕಿಗ್ಗಣ್ಣಲ್ಲಿ ನೋಡಿದ ಉಜ್ಜಾನಿಗಿಂತ ನಡೆಯದ ಮೇಲ ತರ ತನಂದಾರ ತಂದನಾನ ತರುಣನ ತನಂದಾರ ತಂದನಾನ ಹೇ ಉಜ್ಜಾನಿಗಿಂತ ಇದು ಮೇಲಂತರು ದಿಬ್ಬಳ್ಳಿಯದೊಂದ ನಡೆ ನೆಲೆಗೊಂಡ ಮೊತ್ತೇನ ಬಂಬೆ ನಡೆ ನಗುತ್ತಾವೆ ತನ ತನಂದಾರ ತಂದನಾನ ತರುಣನ ತನಂದಾರ ತಂದನಾನ ಮುತ್ತೇನ ಬಂಬೆ ನಗತ ಬಡಿಗಾರಣ್ಣ ಕೆತ್ತ ತಲೆ ಮುತ್ತ ನಡೆ ಬಿಡಿಸಾಳು ತನ ತನಂದಾರ ತಂದನಾನ ತರುಣನ ತನಂದಾರ ತಂದನಾನ ಕಡಗದ ಕೈಯಾಳೆ ಅಮ್ಮ ಬಿಡುವಲೆ ಯಾರು ಕೇಳೆ ಬಡಿಗೆರೆ ಕೇರಿಂದ ನಡೆ ಬರುವಾಳು ತನ ತನಂದಾರ ತಂದನಾನ ತರುಣನ ತನಂದಾರ ತಂದನಾನ ಬಡಿಗರ ಕೇರಿಂದ ಬರುವ ಕರಿಯವನ ಸಡಗರವ ನೋಡಿ ನಡೆ ಶಿವ ಬಂದ ತನ ತನಂದಾರ ತಂದನಾನ ತರುಣನ ತನಂದಾರ ತಂದನಾನ ಹತ್ತು ಮಳದ ಸೀರ ಒಳ್ಳೆ ಆತನಾಗಿ ನರಿಗೋಯ್ತು ಒಪ್ಪದವಳ ಸಯ್ಯ ನೋಡೆ ಪೂಜರಣ್ಣ ತನ ತನಂದಾರ ತಂದನಾನ ತರುಣನ ತನಂದಾರ ತಂದನಾನ ಪುಜರಣ್ಣ ಕರಿಯವನ ಕೆಪ್ಪೆ ಮೇಲೆಳಿಯೋ ಕೊನೆ ಸರಗ ತನ ತನಂದಾರ ತಂದನಾನ ತರುಣನ ತನಂದಾರ ತಂದನಾನ ಅಣ್ಣನ್ ಮಳದ ಸೀರ ಒಳ್ಳೆ ಸಣ್ಣಗೆ ನರಿಗೊಯ್ದು ಜಾಣಿಗೆ ಉಡಸಯ್ಯ ನಡೆ ಪುಜರಣ್ಣ ತನ ತನಂದಾರ ತಂದನಾನ ತರುಣನ ತನಂದಾರ ತಂದನಾನ ಜಾಣಿಗೆ ಉಡಸಯ್ಯ ಪುಜರಣ್ಣ ಕರಿಯವನ ಕೆನ್ನೆ ಮೇಲೆಳಿಯೋ ಕೊನೆ ಸರಗ ತನ ತನಂದಾರ ತಂದನಾನ ತರುಣನ ತನಂದಾರ ತಂದನಾನ ಏ ಆದಿ ಬ್ರಹ್ಮನ ಮಗಳ ನೀನು ಓದ ಕೈರಿಯ ಒಳ್ಳೆ ಓದ ವಾರಿಗೆ ನಡೆ ದ್ರಮಸಾಳೆ ತನ ತನಂದಾರ ತಂದನಾನ ತರುಣನ ತನಂದಾರ ತಂದನಾನ ಉಳ ಓದ ವಾಲಿಗೆ ದ್ರಮಸಾವೆ ತಿಕ್ಕಂಡು ಓದಿದಳು ಶಿವನ ನೋಡೆ ಸರಸಾವ ತನ ತನಂದಾರ ತಂದನಾನ ತರುಣನ ತನಂದ ಕಾಳಿ ನೋಟು ಒಳ್ಳೆ ರೇಷ್ಮೆ ಸೀರೆ ಉಟ್ಟೋ ಏ ಸಂಧೋ ನರಿಗೆ ನೋಡೆ ತಿರುವ್ಯಾಳು ತನಂದಾರ ತಂದನಾನ ಮಾರಿ ಕ್ವಾಟಿಗೆ ಬೀಸಾಳ ನೋಡಕ್ಕ ನಿಸರಗ ವಾಲಾಡಿ ವಾಲಾಡಿ ನಿನ್ನ ವಾಲೆ ಯಾಕಿವಿನೊಂದು ಮೇಲೆ ಚಿನ್ನದ ನೋಡೆ ಕರಿನೊಂದು ರಾಜ ಬೀದಾಳ ನೋಡ ರವಣಲ್ಲೆ ಅತ್ತಿಯ ಮರದಡಿಯ ಯವ ಒತ್ತಿಲಿ ಒಂಬಳೆ ಓಡಿ ಸತ್ತವನಿನ ತೆರಳ ನೋಡ ಅರುಳೆಯ ಸತ್ತಮನಿನ ತೆರಳೆ ಅರಳೆ ಒಯ್ಯ ಒತ್ತಿಗೆ ಚಕ್ರನೆ ಮೂಡಿ ನೋಡ ಬೆಳಗಾದ ಮಳಿ ಬಂದು ಒಳ್ಳೆ ಇಬ್ಬಣೆ ಕೆರೆ ತಂಬೆ ಮಗ ಅಂಬಾಳೆ ನಡೆ ತೆರೆ ಐದು ಇದುವರೆಗೂ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ರಾಜಪ್ಪ ಮತ್ತು ತಂಡದವರಿಂದ ಅಸದಿ ಪದಗಳನ್ನು ಕೇಳಿದಿರಿ. ಇದಾಗಿತ್ತು ಇಂದಿನ ಕೃಷಿರಂಗ ಕಾರ್ಯಕ್ರಮ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿರಂಗ ಕಾರ್ಯಕ್ರಮ.